ಅಮೂಲ್ಯ ನಿಸರ್ಗ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆಯ ಕುರಿತ ವಾಲ್ಮಿ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಕೇಳಿ ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲಜಲಗಲುಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಹಿಂಡಿಗಳು, ಈ ವಿಷಯ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದ ಡಾಕ್ಟರ್ ವಿಐ ಬೆಣಗಿ ಅವರೊಂದಿಗೆ ಸಂದರ್ಶನ ಭಾಗ ಒಂದು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಮಣ್ಣಿನ ಆರೋಗ್ಯ ಅನ್ನುವಂಥದ್ದು ನಮ್ಮ ರೈತರಿಗೆ ಬಹಳ ಮುಖ್ಯವಾದಂತಹ ಒಂದು ಅಂಶ ಅಂತ ಹೇಳಿ ಹೇಳ್ಬೋದು. ಮಣ್ಣು ಫಲವತ್ತಾಗಿದ್ರೆ ನಾವು ಒಳ್ಳೆಯ ಬೆಳೆಯನ್ನ ಬೆಳಿಬಹುದು, ಅದರಿಂದ ನಾವು ಆದಾಯವನ್ನ ಹೆಚ್ಚು ಪಡಿಬಹುದು. ಆದರೆ ಮಣ್ಣಿನ ಫಲವತ್ತತೆ ಏನು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ನಮ್ಮ ರೈತರನ್ನ ಆಗಾಗ ಕಾಡ್ತಾ ಇರುವಂಥದ್ದು. ಅದರೊಳಗಿರುವ ಪೋಷಕಾಂಶಗಳು ಮಣ್ಣಿನ ಫಲವತ್ತತೆಯನ್ನು ನಿರ್ಧರಿಸ್ತಾವೋ, ಅದರೊಳಗಿರುವಂತಹ ಸಾವಯವ ಪದಾರ್ಥ ನಿರ್ಧರಿಸ್ತದನೋ, ಅಥವಾ ಏನು ಯಾವ ವಿಷಯ ಮಣ್ಣಿನ ಫಲವತ್ತತೆಯನ್ನ ನಿರ್ಧಾರ ಮಾಡ್ತದ ಅನ್ನುವಂಥದ್ದು ನಮ್ಮ ರೈತರಿಗೆ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಅಂತ ಹೇಳಿ ಹೇಳ್ಬೋದು. ಈ ವಿಷಯದ ಬಗ್ಗೆ ನಾವು ಎಷ್ಟು ಚರ್ಚೆ ಮಾಡಿದ್ರು ಕಡಿಮೆನೆ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಅದರ ಮೂಲಕ ಉತ್ಪಾದಕತೆ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಇಂಥ ಒಂದು ಪರಿಸ್ಥಿತಿ ಒಳಗ ನಮ್ಮ ರೈತರು ಆದರ್ಶವಾದಂತಹ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಬೇಕು. ಅದು ಹ್ಯಾಂಗ್ ಸಾಧ್ಯ ಅದ, ಯಾವ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿದ್ರೆ ನಾವು ಮಣ್ಣಿನ ಆರೋಗ್ಯವನ್ನು ನಿರಂತರವಾಗಿ ಕಾಯ್ಕೊಂಡು ಹೋಗಬಹುದು, ಈ ಎಲ್ಲ ವಿಚಾರಗಳನ್ನು ನಾವು ಗಹನವಾಗಿ ಚಿಂತನೆ ಮಾಡುವುದು ಬಹಳ ಅವಶ್ಯ ಇದೆ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ಈ ವಿಷಯದೊಳಗೆ ನಾವು ಒಂದು ಚಿಂತನ ಮಂಥನವನ್ನು ಮಾಡೋಣ. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡುವುದಕ್ಕೆ ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳು ಮತ್ತು ನಿವೃತ್ತಿಯ ನಂತರ ತಮ್ಮ ಅನುಭವವನ್ನು ವಾಲ್ಮಿ ಸಂಸ್ಥೆಯ ಮೂಲಕ ಧಾರೆ ಏರಿತಾ ಇರುವಂತಹ ಡಾಕ್ಟರ್ ವಿಐ ಬೆಣಗಿಯವರು ಇವತ್ತ ನಮ್ಮ ಜೊತೆಗಿದ್ದಾರೆ. ಮಣ್ಣಿನ ಫಲವತ್ತತೆ ಬಗ್ಗೆ, ಮಣ್ಣಿನ ಆರೋಗ್ಯದ ಬಗ್ಗೆ, ಸಾವಯವ ಕೃಷಿಯ ಬಗ್ಗೆ, ನೈಸರ್ಗಿಕ ಕೃಷಿಯ ಬಗ್ಗೆ ಸಾಕಷ್ಟು ಕಾಳಜಿಯನ್ನ ಹೊಂದಿರುವಂತಹ ಡಾಕ್ಟರ್ ವಿಐ ಬೆಣಗಿಯವರು ನಮ್ಮ ನಾಡಿಗೆಲ್ಲ ಚಿರಪರಿಚಿತರು. ರೈತ ಸಮುದಾಯದೊಳಗಂತೂ ಡಾಕ್ಟರ್ ಬೆಣಗಿಯವರ ಹೆಸರನ್ನು ಕೇಳಿದವರೇ ಇಲ್ಲ. ಅಂತಹ ಬೆಣಗಿಯವರು ಇವತ್ತು ತಮ್ಮ ಅನುಭವವನ್ನು ನಮ್ಮ ಎಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಡಾಕ್ಟರ್ ಬೆಣಗಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ರೀ ಸರ್. ಈಗಾಗಲೇ ನಾವು ವಿಚಾರ ಮಾಡಿದಂಗ ಮಣ್ಣಿನ ಆರೋಗ್ಯ ಅಥವಾ ಮಣ್ಣಿನ ಫಲವತ್ತತೆ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಒಂದು ಪ್ರಾಯೋಗಿಕವಾದಂತಹ ಒಂದು ವಿಚಾರ ತಾವು ಒಡಮೂಡಿಸಬೇಕು. ಯಾವ ರೀತಿ ಫಲವತ್ತತೆ ಅಂತಂದ್ರೆ ಏನು, ಸರಳವಾಗಿ ಅವರದೇ ಆದಂತಹ ಒಂದು ಭಾಷೆಯೊಳಗೆ ತಿಳುವಳಿಕೆ ಮೂಡಿಸಿ ಅದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಮಣ್ಣಿನ ಆರೋಗ್ಯವನ್ನ ನಿರಂತರವಾಗಿ ನಮ್ಮ ಎಲ್ಲ ಕೃಷಿ ಕಾರ್ಯಗಳನ್ನ ಮಾಡಿಕೊಂಡು ಹೋದ್ರೂ ಕೂಡ ನಾವು ಸಮ ಮಟ್ಟದೊಳಗೆ ಕಾಪಾಡಿಕೊಂಡು ಹೋಗುವಂತಹ ಒಂದು ಕೆಲಸ ಏನದಲ್ಲ, ಅದನ್ನ ನಾವು ಯಾವ ರೀತಿ ಮಾಡಬಹುದು, ಯಾವ ರೀತಿ ಅಂತ ಯೋಜನೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಇವತ್ತು ತಿಳುವಳಿಕೆ ಮಾಡಿಕೊಡ್ತೀರಿ. ಏನಾಗಿತ್ತಂದ್ರೆ ಮಣ್ಣು ಅಂದ್ರೆ ಇದು ಒಂದು ಸರ್ವ ಜೀವಿಗಳ ಒಂದು ಆಧಾರ. ಜಗತ್ತಿನ ಎಷ್ಟೋ ಕೋಟಿ ಜೀವರಾಶಿಗಳದಾರ, ಅವಕ್ಕೆಲ್ಲ ಆಧಾರ ಇರತಕ್ಕಂಥದ್ದು ಯಾವ್ದಾನ ಮಣ್ಣು. ಈಗ ಮಣ್ಣನ ಅಕಸ್ಮಾತ್ ಹಾಳಾತಂದ್ರೆ ಮಣ್ಣಿನಲ್ಲಿನ ಅದ್ರ ಒಳಗೆ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇರ್ಲಿಕ್ಕಂದ್ರೆ ಈ ಮುಂದೆ ಎಲ್ಲ ಜೀವ ಜಂತುಗಳು ಬದುಕೋದು ಹೇಗೆ ಅಂತಕ್ಕಂಥದ್ದು ಒಂದು ಮುಂದೆ ಬರ್ತಕ್ಕಂಥದ್ದು ಒಂದು ಭಯಾನಕವಾದ ಒಂದು ವಸ್ತುಸ್ಥಿತಿ. ಅದ್ರ ಸಂಬಂಧ ನಾವು ಇವತ್ತು ಮಣ್ಣಿನ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳೋದು ಅವಶ್ಯಕತೆ ಐತೆ ನೋಡ್ರಿ. ಮೊದಲನೇದಾಗಿ ಈಗ ಒಂದು ಸುಮಾರು 70 ವರ್ಷದ ಹಿಂದೆ ರೀ, ಅಂದ್ರೆ 1970 ಒಂದು ಕಿಲೋ ಗೊಬ್ಬರ ಹಾಕಿರ 14 ಕಿಲೋದಷ್ಟು ನಮ್ಗೆ ದವಸ ಧಾನ್ಯ ಬರ್ತಿತ್ರಿ. ಈಗ 14 ಕಿಲೋ ಬರಬೇಕಾದ್ರೆ 4 ಕಿಲೋ ಗೊಬ್ಬರ ಹಾಕಬೇಕಾಗಿತ್ರಿ. ಇದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಭೂಮಿ ಒಳಗೆ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಆಗೈತಿ. ನಮ್ಮ ಮಣ್ಣಿನಲ್ಲಿ ಏನಪ್ಪ ಅಂದ್ರೆ ಫಲವತ್ತತೆ ಬಹಳಷ್ಟು ಕಡಿಮೆ ಆಗೈತಿ ರೀ. ಯಾಕಂದ್ರೆ ನಿರಂತರ ಬೇಸಾಯ ಮಾಡಾಕತ್ತರು ರೈತರು ಏನಾಗೈತಿ ಅಂದ್ರೆ ಅವಾಗೆಲ್ಲ ಸಾಕಷ್ಟು ದನಕರುಗಳು ಇರ್ತಿದ್ರಿ, ಸಗಣಿ ಗೊಬ್ಬರ ಸಿಗ್ತಿತ್ತು, ಹಿಂಡಿ ಸಿಗ್ತಿತ್ತು. ಈಗ ಏನಾಗೈತಿ ಅಂದ್ರೆ ರೈತರಲ್ಲಿ ದನಗಳಿಲ್ಲ, ಮತ್ತೆ ರೈತರು ಬರೀ ದನಗಳ ಬದಲು ಏನಪ್ಪ ಅಂದ್ರೆ ಟ್ರ್ಯಾಕ್ಟರ್ ಸಿಕ್ಕಾಪಟ್ಟೆ ಬಹಳಷ್ಟು ಉಪಯೋಗ ಮಾಡಾಕ್ತಾರೋ. ಏನು ಟ್ರ್ಯಾಕ್ಟರ್ ಏನು ಸಗಣಿ ಹಾಕ್ತೈತೇನ್ರಿ ಹೇಳ್ರಿ ರೋಲಿ ಅವರ. ಅದ್ರ ಸಂಬಂಧ ಈಗ ಬಹಳಷ್ಟು ಮೆಕನೈಸ್ಡ್ ಅಗ್ರಿಕಲ್ಚರ್ ಆಗೈತಿ. ಇಲ್ಲಿ ಮೆಕನೈಸ್ಡ್ ಅಗ್ರಿಕಲ್ಚರ್ ನಾವೇ ಬೇಡ ಅನ್ನಂಗಿಲ್ಲ, ಆದ್ರೆ ದನಗಳ ಸಂಖ್ಯೆ ಕಡಿಮೆ ಆಗಿ ಇವತ್ತು ನಮ್ಮಲ್ಲಿ ಭೂಮಿಯಲ್ಲಿ ಸಿಗತಕ್ಕಂತ ಒಂದು ಸಾವಯವ ಇಂಗಾಲ ಏನೈತೆ ನೋಡ್ರಿ ಅದು ಬಹಳಷ್ಟು ಕಡಿಮೆ ಆಗೈತೆ ರೀ. ನಮ್ಮ ಭಾರತ ದೇಶದ ಒಂದು ಸರ್ವಸಾಧಾರಣವಾಗಿ ಒಂದು ಏನಪ್ಪಾ ಅಂದ್ರೆ ವಿಚಾರ ಏನಪ್ಪಾ ಅಂದ್ರೆ ಮಾಡ್ಬೇಕಾದ್ರೆ ನಾವು ವಿಜ್ಞಾನಿಗಳು ಹೇಳ್ತೀವಿ, ಭೂಮಿಯೊಳಗೆ ಚೆನ್ನಾಗಿ ಬೆಳೆ ಬೆಳಿಬೇಕಾದ್ರೆ ಕನಿಷ್ಠ ಅಂದ್ರೆ ನಾವು ಹಂಗೆಲ್ಲ ಮೊದಲೇನಪ್ಪ 3% ಸಾವಯವ ಇಂಗಾಲ ಇರಬೇಕಂತ ಹೇಳ್ತಿದ್ವಿ. 100%-3% ಇತ್ತಿದ್ದಾಗೆ ಚಲೋ ಬೆಳೆ 3% ಮೇಂಟೆನೆಂಟ್ ಮಾಡಕ್ ಆಗಿಲ್ಲ, ಕನಿಷ್ಠ 1% ಸಾವಯವ ಇಂಗಾಲ ಇರ್ಲಿಪ್ಪ ಅಂತ ನಾವು ವಿಜ್ಞಾನಿಗಳು ಹೇಳ್ತೀವಿ ಅಭಿಮತ ಇದೆ. ಆದ್ರೆ ಇವತ್ತು ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ, ಭಾರತ ದೇಶದ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಸಾಯಿಲ್ ಸ್ಯಾಂಪಲ್ಸ್ ತೆಗೆದಲ್ಲ ಅದ್ರದ್ದೆಲ್ಲಾನು ಎವರೇಜ್ ಮಾಡಿದ್ರೆ ನಮ್ಮ ಸಾವಯವ ಇಂಗಾಲ ಎಷ್ಟು ಇದಪ್ಪ ಅಂದ್ರೆ 0.1-0.3 ಇದ್ರಿ. ಈಗ ಒಂದು 0.3 ಸಾವಯವ ಇಂಗಾಲ ತಗೊಂಡು ಒಕ್ಕಲ್ತನ ಮಾಡೋದು ಹೆಂಗ್ರಿ ಹೇಳ್ರಿ? ಆದ್ರಿಂದ ನಾವು ಇವತ್ತು ಅವಶ್ಯಕತೆವಾಗಿ ನಾವು ಸಾವಯವ ಇಂಗಾಲ ಹೆಚ್ಚಿಗೆ ಏನಪ್ಪ ಅಂದ್ರೆ ಮಾಡೋದು ಬಹಳಷ್ಟು ಅವಶ್ಯಕತೆ ಐತಿ. ಇದು ಸಾವಯವ ಇಂಗಾಲ ಈ ಮಣ್ಣಿನ ಫಲವತ್ತತೆಗಳನ್ನ ಮಣ್ಣು ಹೆಂಗ ಚಲೋ ಐತೋ ಕೆಟ್ಟೈತೆ ಅನ್ನೋದು ಡಿಸೈಡ್ ಮಾಡೋದು ಯಾವ್ದ್ರಿ? ಸಾವಯವ ಇಂಗಾಲ ರೀ. ಆಮೇಲೆ ಎರಡನೇದು ಮಣ್ಣಿನ ಒಂದು ರಸಸಾರ ಅಂದೇನಲ್ಲ, ಈಗ ನೋಡ್ರಿ ಈಗ ಮನುಷ್ಯರು ಡಾಕ್ಟರ್ ಕಡೆ ಹೋದ್ರೆ ಡಾಕ್ಟರ್ ಏನ್ ಮಾಡ್ತಾನೋ ನಾಡಿ ನೋಡ್ತಾನ. ನಾಡಿ ಕರೆಕ್ಟ್ ಇತ್ತು, ನಾಡಿ ಚಲೋ ಇತ್ತು ಅಂದ್ರೆ ಅವನ ಆರೋಗ್ಯ ಹೆಂಗೈತೆ ಅನ್ನೋದು ಹೇಳ್ತಾನ. ಹಂಗ ನಮ್ಮ ಮಣ್ಣಿನ ನಾಡಿ ಯಾವ್ದಪ್ಪ ಅಂದ್ರೆ ಮಣ್ಣಿನ ರಸಸಾರ ಅಂತ ಹೇಳ್ತೀವಿ. ನಾವು ಇಂಗ್ಲೀಷಲ್ಲಿ pH ಅಂತ ಹೇಳ್ತೀವಿ, ಪೊಟಾನಿಸಿಯಲಿಟಿ ಆಫ್ ಹೈಡ್ರೋಜನ್ ಅಯನ್ ಅಂತ ಹೇಳ್ತೀವಿ. ಆ ಮಣ್ಣಿನ ರಸಸಾರ 7.3 ಇರ್ಬೇಕ್ರಿ. ಆದ್ರೆ ಇವತ್ತು ಸಿಕ್ಕಾಪಟ್ಟೆ ರೈತರು ನೀರು ಹಾಸೆ ಸಿಕ್ಕಾಪಟ್ಟೆ ಗೊಬ್ಬರ ಹಾಕಿ ಇವತ್ತು pH ಕಡಿಮೆನೇ ಆಗೈತ್ರಿ, 8.4 ಮೇಲೆ ಆಗ್ಲಾಕತ್ತಾರ. ಈಗೆಲ್ಲ ನೋಡ್ರಿ ಎಲ್ಲ ನೀರಾವರಿ ಭಾಗದಲ್ಲಿ ಸವಳು ಜವಳು ಕಲ್ಲು ಜಮೀನು ಈ ರೀತಿ ಆಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ 30% ಲ್ಯಾಂಡು ಸವಕಳಿ ಆಗತಕ್ಕಂಥ ಜಮೀನು ಅಂತ ಸರ್ಕಾರದವ್ರು ಡಿಕ್ಲೇರ್ ಮಾಡ್ಯಾರಿ. ಅಂದ್ರೆ ಡಿಗ್ರೇಡೆಡ್ ಸಾಯಿಲ್ ಅಂತ ಹೇಳ್ತೀವಿ, ಅಂದ್ರೆ ಅದು ಆ ಒಂದು ಜಮೀನದಲ್ಲಿ ಏನು ನಮ್ಗೆ ಬೆಳೆಯಕಾಗಿಲ್ಲ. ಆದ್ರೆ ಈ ಒಂದು ಡಿಗ್ರೇಡೆಡ್ ಸಾಯಿಲ್ ಈ ಒಂದು ಬರಿದಾಗತಕ್ಕಂತ ಜಮೀನು ನಮ್ಮ ಕರ್ನಾಟಕದಲ್ಲಿ 36% ಇದ್ರಿ. ಅಂದ್ರೆ ಭಾರತ ದೇಶದ ಅವರೇಜ್ಗಿಂತ ಜಾಸ್ತಿ ಇದ್ರಿ. ಇದು ನಮ್ಮ ಈ ಸದ್ಯಕ್ಕೆ ಇರತಕ್ಕಂಥ ವಸ್ತುಸ್ಥಿತಿ. ಈಗ ನಾವು ಮಣ್ಣಿನ ಫಲವತ್ತತೆ ಅಂದ್ರೆ ಏನನ್ನೋದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಬೆಳೆಗಳಿಗೆ ಬೇಕಾದತಕ್ಕಂತ ಒಂದು ಪೋಷಕಾಂಶಗಳ ಪರಿವಿಡಿ ಇದ್ದಂಗಿದೆ, ಇಂಡೆಕ್ಸ್ ಇದ್ದಂಗಿದೆ. ಈ ಬೆಳೆಗಳು ಏನೇನು ಎಲ್ಲ NPK ಸಾರಜನಕ ರಂಜಕ ಪೊಟ್ಯಾಸಿಯಂ ಸೂಕ್ಷ್ಮ ಪೋಷಕಾಂಶಗಳು ಎಲ್ಲ ಜೈವಿಕ ವಸ್ತುಗಳು ಎಲ್ಲ ನಮ್ಮ ಭೂಮಿಯಲ್ಲಿ ಸಿಗತಕ್ಕಂಥದ್ದು ಒಂದು ಪರಿವಿಡಿ ಇದ್ದಂಗೆ ಅದು ಮಣ್ಣಿನ ಏನಪ್ಪಾ ಅಂದ್ರೆ ಫಲವತ್ತತೆ ಅಂದ್ರೆ ಇದರಲ್ಲಿ ಭೌತಿಕ ಗುಣ ಅಂತ ಹೇಳ್ತಾರೆ. ಭೌತಿಕ ಗುಣ, ರಾಸಾಯನಿಕ ಗುಣ ಮತ್ತು ಜೈವಿಕ ಗುಣಗಳು, ಈ ಮೂರು ಎಲ್ಲ ಗುಣಗಳು ಎಷ್ಟರ ಮಟ್ಟಿಗೆ ಅದಾವ ಅನ್ನೋದು ನಮ್ಮ ಭೂಮಿದು ಏನಪ್ಪಾ ಅಂದ್ರೆ ಫಲವತ್ತತೆ ಡಿಸೈಡ್ ಮಾಡ್ತದ್ರಿ. ಆದ್ರಿಂದ ಈ ಒಂದು ಮಣ್ಣಿನ ಒಂದು ಮೂಲವಾದ ಒಂದು ಗುಣ ಇದ್ದಂಗ್ರಿ ಇದು ಮಣ್ಣಿನ ಏನಪ್ಪಾ ಅಂದ್ರೆ ಫಲವತ್ತತೆ ಅಂತ ಹೇಳ್ತೀವಿ. ಎಷ್ಟೋ ಮಂದಿ ನಾವು ಹೇಳ್ತೀವಿ ಮಣ್ಣಿನ ಏನಪ್ಪಾ ಅಂದ್ರೆ ಉತ್ಪಾದಕತೆ ಅಂತ ಹೇಳ್ತೀವಿ. ಮಣ್ಣಿನ ಉತ್ಪಾದಕತೆ ಅಂದ್ರೆ ಇಂಥ ಮಣ್ಣಿನಲ್ಲಿ ಎಷ್ಟು ನಾವು ಉತ್ಪಾದನೆ ಮಾಡಲಿಕ್ಕೆ ಶಕ್ತಿ ಐತಿ ಅಂತಕ್ಕಂಥ ಒಂದು ಕೆಪಾಸಿಟಿ, ಅದರದ್ದೇನಂತಾರೆ ತಾಕತ್ ಅಂತ ಹೇಳ್ತಾರೆ ನಮ್ಮ ಭಾಷೆದಲ್ಲಿ, ಅದು ಮಣ್ಣಿನ ಒಂದು ಉತ್ಪಾದಕತೆ. ಇದು ಏನಪ್ಪಾ ಅಂದ್ರೆ ಮಣ್ಣಿನ ಏನಪ್ಪಾ ಫಲವತ್ತತೆ ಅಂದ್ರೆ ಈ ಒಂದು ಜಮೀನದಲ್ಲಿ ಇದ್ರದ್ದು ಮಣ್ಣಿನ pH ಎಷ್ಟೈತಿ, ಮಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಎಷ್ಟದಾವು, ಜೈವಿಕ ಶಕ್ತಿ ಎಷ್ಟೈತಿ, ನೀರನ್ನು ಇರ್ತಕ್ಕಂಥ ಶಕ್ತಿ ಏನೈತಿ, ಮತ್ತು ರಾಸಾಯನಿಕ ಗುಣಧರ್ಮಗಳು ಏನದಾವು, ಇದನ್ನೆಲ್ಲ ಡಿಸೈಡ್ ಮಾಡ್ತಕ್ಕಂಥ ಮಣ್ಣಿನ ಏನಪ್ಪಾ ಅಂದ್ರೆ ಫಲವತ್ತತೆ ಅಂತ ನಾವು ಹೇಳ್ತೀವಿ. ನೋಡ್ರಿ ಸರ್, ತಾವು ಬಹಳ ಉತ್ತಮವಾದಂತಹ ವ್ಯಾಖ್ಯಾನ ಕೊಟ್ಟಿದ್ದೀರಿ. ಮಣ್ಣಿನ ಫಲವತ್ತತೆ ಅಂತಂದ್ರೆ ಏನು, ಮಣ್ಣಿನ ಆರೋಗ್ಯ ಅಂತಂದ್ರೆ ಏನು ಅಂತ ಹೇಳಿ, ನಮ್ಮ ರೈತರು ಈ ಬಗ್ಗೆ ಕಾಳಜಿ ವಹಿಸ್ತಾರ ಅಂತ ಹೇಳಿ ಭಾವಿಸೋಣ. ಅಂತ ಈಗ ಮಣ್ಣು ಅಂತಂದ್ರೆ ಬಹಳಷ್ಟು ಜನರಿಗೆ ಅದು ಯಾವುದೋ ಒಂದು ಪದಾರ್ಥ, ನಿರ್ಜೀವ ಪದಾರ್ಥ ಅನ್ನುವಂತಹ ಒಂದು ಲೆಕ್ಕದೊಳಗೆ ಅದ್ರ ಜೊತೆಗೆ ವ್ಯವಹಾರ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮಣ್ಣು ನಿರ್ಜೀವದನೋ ಅಥವಾ ಸಜೀವದನೋ? ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಮಣ್ಣು ಸಜೀವಿ ಇರುವಂತಹದ್ದು, ಅದರೊಳಗೆ ಜೀವಂತಿಕೆ ಇದೆ. ಅದನ್ನ ನಾವು ಸರಿಯಾಗಿ ನೋಡ್ಕೊಂಡ್ರೆ ಅದರೊಳಗೆ ಏನು ಸೂಕ್ಷ್ಮ ಜೀವಾಣುಗಳದಾವ, ಅವುಗಳ ಒಂದು ಚಟುವಟಿಕೆ ಹೆಚ್ಚಾಗ್ತದೆ. ಅಂತ ಒಂದು ಚಟುವಟಿಕೆಯಿಂದಾಗಿ ಮಣ್ಣು ಫಲವತ್ತಾಗ್ತದೆ ಅನ್ನುವಂಥದ್ದು, ಈ ಬಗ್ಗೆ ತಮ್ಮ ವಿಚಾರಗಳೇನದ? ಈಗ ಏನಾಗುತ್ತೆ ಅಂದ್ರೆ ಮಣ್ಣು ಇದು ಒಂದು ಜೀವಂತವಾದ ವಸ್ತು ರೀ ಮಣ್ಣು. ಯಾಕಂದ್ರೆ ಒಂದೇ ಒಂದಿಷ್ಟು ಚಿಟಿಕೆಯಷ್ಟು ಮಣ್ಣು ನಾವು ಅಕಸ್ಮಾತ್ ತೋಕ್ಸಿಂದ ನಾವು ಲ್ಯಾಬೊರೇಟರಿ ಒಳಗೆ ಅನಲೈಸಿಸ್ ಮಾಡಿದ್ರೆ ಕೋಟ್ಯಾನು ಗಂಟೆ ಜೀವಾಣುಗಳು ಅದ್ರಾಗ ಇರ್ತಾವ ರೀ. ಅದ್ರಾಗ ಬ್ಯಾಕ್ಟೀರಿಯಾಗಳು ಇರ್ತಾವ ರೀ, ಅಲ್ಗೆ ಇರ್ತಾವ, ಆಕ್ಟಿನೋಮೈಸಿಸ್ ಇರ್ತಾವ, ಎಲ್ಲ ಜೀವಾಣುಗಳು, ಇವನ್ ಕೆಲವೊಂದು ಕ್ರಿಮಿಕೀಟಗಳು ಎಲ್ಲಾ ಎಲ್ಲಾ ಎಲ್ಲಾ ಸೂಚಿ ಜೀವಾಣುಗಳ ಒಂದು ಏನಪ್ಪ ಆಧಾರ ಇರ್ತದ್ರಿ. ಮತ್ತು ಪ್ರತಿಯೊಂದು ಜೀವಿಗಳ ಒಂದು ಆಧಾರ ಅಂದ್ರೆ ಮಣ್ಣು. ಆದ್ರಿಂದ ಮಣ್ಣು ಒಂದು ಜೀವಂತ ವಸ್ತುವನ್ನು ನಾವು ಏನಪ್ಪ ಅಂದ್ರೆ ನಾವು ಹೇಳ್ತೀವಿ. ಈಗ ಸುಮಾರು 1 ಇಂಚ್ ಮೇಲಿನ ಮಣ್ಣು ತಯಾರಾಗಬೇಕಾರ 1 ಇಂಚ್ ಮಣ್ಣು ಅಂದ್ರೆ ಎಲ್ಲಿಂದ ಬರ್ತೈತಿ ಅದು? ಈಗ ಏನು ಗುಡ್ಡುಗಾಡುಗಳು ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ತರ ಅವ ಬಂಡೆಗಲ್ಲುಗಳು ಬಿಸಿಲಿಗೆ ಮತ್ತು ಗಾಳಿಗೆ ಸೌದು ಸೌದು ಸೌದು ಸೌದು ಏನು ಮಣ್ಣು ಹಾಕತ್ರಿ. ಇದು 1 ಇಂಚ್ ಮಣ್ಣು ತಯಾರಾಗಬೇಕಾರ ನೋಡ್ರಿ ಸುಮಾರು 800 ವರ್ಷದಿಂದ 1000 ವರ್ಷ ಬೇಕ್ರಿ. ಮತ್ತ ಅದ 1 ಇಂಚ್ ಮಣ್ಣು ಅಕಸ್ಮಾತ್ ಅದನ್ನ ನಾವು ಕಾಪಾಡ್ಲಿಕ್ಕಾದ್ರೆ ಬಿದ್ದಂತ ಮಳಿದಿಂದ ಅದು ಮಣ್ಣು ಮೇಲಿನ ಮಣ್ಣು ಕೊಚ್ಚಿಸಿಂದ ಏನಪ್ಪಾ ಅಂದ್ರೆ ಹೋತಂದ್ರೆ ಭೂಮಿಯಲ್ಲಿ ಇರತಕ್ಕಂತ ಫಲವತ್ತತೆ ನಮ್ದೆಲ್ಲ ಸ್ವಚ್ಛ ಹಾಳಾಗಿ ಹೋಗತ್ರಿ. ಆದ್ರಿಂದ ಈ ಒಂದು ಮಣ್ಣಿನ ಮೇಲಿನ ಮಣ್ಣು ಅಂದ್ರೆ ಇದು ಒಂದು ಜೀವಾಳುಗಳ ಒಂದು ಸಂಖ್ಯೆ. ಯಾಕಂದ್ರೆ ನಮ್ಮ ಒಂದು ಗಿಡದ ಏನಪ್ಪಾ ಅಂದ್ರೆ ಬೇರಿಗೆ ಅದಕ್ಕೆ ಎಲ್ಲಾ ಪೋಷಕಾಂಶಗಳು ಮತ್ತು ಜೈವಿಕ ವಸ್ತುಗಳನ್ನು ಸಿಗ್ತಕ್ಕಂತ ಒಂದು ಜೈವಿಕ ಶಕ್ತಿ ಅಂದ್ರೆ ಮಣ್ಣು ರೀ. ಈ ಅದಕ್ಕೆಲ್ಲ ನಾವು ಈ ಒಂದು ಭೂಮಿಯ ಮೇಲ್ಮಣ್ಣ ಏನಪ್ಪಾ ಅಂದ್ರೆ ಕಾಪಾಡಿಕೊಳ್ಳೋದು ಬಹಳಷ್ಟು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ರೀ. ಈಗ ನೋಡ್ರಿ ನಮ್ಮ ಭಾರತ ದೇಶದಲ್ಲಿ ಸರ್ಕಾರದವರು ಡಿಕ್ಲೇರ್ ಮಾಡ್ಯಾರ, ಕೇಂದ್ರ ಸರ್ಕಾರದವರು ಹೇಳ್ಯಾರ, ಈಗ ಬಿದ್ದಂತ ಮಳಿ ಅಡಮಳಿ ಹಾಕವ್ರಿ ರೈತರು ಏನಪ್ಪಾ ಅಂದ್ರೆ ಇದು ಮಾಡಂಗಿಲ್ಲ. ಏನಪ್ಪಾ ಅಂದ್ರೆ ಮಾಗಿ ಉಳಿಮೆ ಅಂತ ಹೇಳ್ತಿರಲ್ಲ ನೀವು, ಅಂದ್ರೆ ಹಿಂಗಾರಿ ಬೆಳೆಗಳ ರಾಶಿ ಆದ್ಮೇಲೆ ಭೂಮಿಯನ್ನ ನೇಗಿಲು ಹೊಡೆದು ಅದಕ್ಕೆ ಮಾಗಿ ಉಳಿಮೆ ಅಂತ ಹೇಳ್ತೀವಿ. ಅದನ್ನ ಮಾಗಿ ಉಳಿಮೆ ಮಾಡ್ಲ ಸಂಬಂಧ ಏನಾಗತೈತಿ ಅಂದ್ರೆ ಆ ಭೂಮಿ ಮೇಲ್ಮಣ್ಣು ಏನಪ್ಪಾ ಅಂದ್ರೆ ಕೊರದ ಬೇರೆದವ್ರ ಹೊಲಕ್ಕ ಅಥವಾ ಹಳ್ಳ ಕೊಳ್ಳಕ್ಕೆ ಸೇರಿ ಅದ್ರದ್ದು ಎಲ್ಲ ನೀರಿನ ಮಟ್ಟ ಮೇಲೆ ಆಗತ್ತಾರೆ. ಹಿಂಗಾಗಿ ಒಂದ್ ಅಂದಾಜಿನ ಪ್ರಕಾರ ಸರ್ಕಾರದವರು ಇದ್ರ ಬಗ್ಗೆ ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಏನಾತಪ್ಪ ಅಂದ್ರೆ ಗೊತ್ತಾದ್ರೆ 1 ವರ್ಷಕ್ಕೆ 2.5 ಎಕರೆಕ ಸುಮಾರು 15.35 ಟನ್ನದಷ್ಟು ಮೇಲಿನ ಮಣ್ಣು ಕೊಚ್ಚ ಏನಪ್ಪಾ ಹೋಗೈತಿ ನೋಡ್ರಿ ವರ್ಷಕ್ರಿ ಇದು. ಮತ್ತೆ ಈ ರೀತಿ ಆತಂದ್ರೆ ಮತ್ತು ನಮ್ಮ ಒಕ್ಕಲುತನ ಹೆಂಗ ನಡಿಬೇಕು ಹೆಂಗ್ರಿ? ಅದ್ರ ಸಂಬಂಧ ಈ ಭೂಮಿಯ ಮೇಲ್ಮಣ್ಣ ನಾವು ಏನಪ್ಪಾ ಜೀವಂತವಾಗಿರ್ತಕ್ಕಂಥ ವಸ್ತುವನ್ನ ನಾವು ಇವತ್ತು ಕಾಪಾಡೋದು ಬಹಳಷ್ಟು ಏನಪ್ಪಾ ಅಂದ್ರೆ ಅವಶ್ಯಕತೆ ಐತಿ. ಅದ್ರ ಸಂಬಂಧ ಈಗ ಭೂಮಿಯಲ್ಲಿ ಇರ್ತಕ್ಕಂಥ ಈ ಒಂದು ಜೀವಾಣುಗಳ ರಾಶಿ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಆಗರ ನಾವು ಇವತ್ತು ನಮ್ಮ ಒಂದು ಮೇಲ್ಮಣ್ಣಿನಲ್ಲಿ ನಾವು ಏನಪ್ಪಾ ಅಂದ್ರೆ ಕಾಣ್ತೀವ್ರಿ. ಆದ್ರಿಂದ ಮೇಲ್ಮಣ್ಣನ್ನು ನಾವು ಕಾಪಾಡೋದು ಬಹಳಷ್ಟು ಅವಶ್ಯ. ನಾನು ವಿಜ್ಞಾನಿಯಾಗಿ ಮಣ್ಣು ಒಂದು ಜೀವಂತ ವಸ್ತು ಅಂತ ಹೇಳಕ್ಕೆ ಸಮರ್ಥನೆ ಕೊಡ್ತೇನೆ. ಇನ್ನೊಂದು ಏನಪ್ಪ ಅಂದ್ರೆ ಈಗ ನಾವೆಲ್ಲ ಹುಟ್ಟುತ್ತೀವಿ ಸಾಯ್ತೀವಿ, ಸತ್ತ ಮೇಲೆ ನಮ್ಮ ಶರೀರವನ್ನು ಮಣ್ಣಿನಲ್ಲಿ ಹೂತಾಕ್ತಾರೆ. ಮಣ್ಣಿನಲ್ಲಿ ಹೂತಾಕಿದ ಕೂಡಲೇ ಸುಮಾರು 1-5 ತಿಂಗಳು 6 ತಿಂಗಳು ಆದಮೇಲೆ ನಾವು ಮಣ್ಣಿನಲ್ಲಿ ಲೀನ ಆಗಿಬಿಡ್ತೀವಿ. ಯಾಕೆ? ಅಲ್ಲೆಲ್ಲ ಕೋಟ್ಯಾನುಗಟ್ಟಲೆ ಸಹಸ್ರವಾದ ಜೀವಾಣುಗಳು ಅಲ್ಲೆಲ್ಲ ಮಣ್ಣಿನಲ್ಲಿ ಅದಾವಂತನ ನಾವು ಮಣ್ಣಿನೊಂದಿಗೆ ವಿಲೀನ ಆಗಿಬಿಡ್ತೀವಿ. ಅಕಸ್ಮಾತ್ ಅಲ್ಲಿ ಜೀವಾಣುಗಳು ಇರಲಿಲ್ಲ ಅಂದ್ರೆ ನಾವು ಹೆಂಗಾಕೈತಿ ಪರಿಸ್ಥಿತಿ ನಮ್ದು ಏನಾಗೈತಿ ಅನ್ನೋದು ತಾವು ಇಲ್ಲಿ ವಿಚಾರ ಏನು ಮಾಡ್ತಕ್ಕಂಥ ಮಾತೈತಿ. ಆದ್ದರಿಂದ ಇಷ್ಟೆಲ್ಲ ಹೇಳುತ್ತಾ ಮಣ್ಣು ಇದು ಒಂದು ಸಂಪೂರ್ಣ ಒಂದು ಜೈವಿಕ ವಸ್ತು, ಇದು ಒಂದು ಜೀವಂತ ವಸ್ತು, ಇದನ್ನು ನಾವು ಆರೋಗ್ಯದಿಂದ ಚೆನ್ನಾಗಿ ಕಾಪಾಡಿಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯ ಅಂತ ನಾ ಹೇಳ್ತೀನಿ ನೋಡ್ರಿ. ಮಣ್ಣಿನ ಫಲವತ್ತತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ, ಅದಲ್ಲದೆ ಮಣ್ಣು ಒಂದು ಜೀವಂತವಾದಂತಹ ಒಂದು ಪದಾರ್ಥ, ಅದರ ಮೂಲಕವಾಗಿ ನಾವು ಇವತ್ತಿನ ದಿವಸ ಏನು ಕೃಷಿ ಮಾಡ್ತಾ ಇದೀವಿ ಅಥವಾ ನಮ್ಮ ಬದುಕೇನದ ಅದರ ಜೀವಂತಿಕೆಯ ಮೇಲೆ ಅವಲಂಬಿಸಿದೆ ಅನ್ನುವಂತಹ ಮಾತನ್ನ ತಾವು ಹೇಳಿದ್ದೀರಿ. ಈಗ ಮಣ್ಣಿನ ಫಲವತ್ತತೆ ಹಿಂದಿನ ದಿನಗಳಲ್ಲಿ ಎಷ್ಟಿತ್ತು ಅದು ಈಗಿನ ದಿನಗಳಲ್ಲಿ ಇಲ್ಲ, ಸಾಕಷ್ಟು ಕಡಿಮೆ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀರಿ. ಮಣ್ಣಿನ ಫಲವತ್ತತೆ ನಾವು ಸುಧಾರಣೆ ಮಾಡಬೇಕು ಅಂತಂದ್ರೆ ಏನೇನು ವಿಧಾನಗಳಿಂದ ಮಾಡಬೇಕು, ಏನೇನು ಕ್ರಮಗಳನ್ನ ನಮ್ಮ ರೈತರು ಕೈಗೊಳ್ಬೇಕಂತೀರಿ? ಈಗ ಇಲ್ಲಿ ನೋಡ್ರಿ ನಿಮ್ಗೆ ಆಗ ಅಂತ ಹೇಳಿದ್ ನಾನು ಮಣ್ಣಿನಲ್ಲಿ ಇರತಕ್ಕಂತ ಒಂದು ಫಲವತ್ತತೆ ಬಹಳಷ್ಟು ಕಡಿಮೆ ಆಗೈತೆ ಅಂತ ಹೇಳಿ. ಆದ್ರ ನಾವು ಈಗ ನೋಡ್ರಿ ಈಗ ಸದ್ಯ ನಾವು ಹಳ್ಳಿಯಾಗ ಹೋದ್ರ ಮುಖ್ಯವಾದ ಒಂದು ಸಮಸ್ಯೆ ಅಂದ್ರ ಈಗ ಎಲ್ಲರೂ ಬರೀ ರಸಾಯನ ಗೊಬ್ಬರ ಮೇಲೆ ಅವಲಂಬನೆ ಆಗ್ಯಾರ. ರೊಕ್ಕ ಕಿಸಿದಾಗ ರೊಕ್ಕ ಇರ್ತವ್ರು, ರೊಕ್ಕ ತಗೋದಕ್ಕಿಂತ ಗೊಬ್ಬರ ಹಾಕಿಸಿದ ತಮ್ಮ ಬೆಳೆಗಳು ಏನಪ್ಪಾ ಅಂದ್ರೆ ಮಾಡತಕ್ಕಂಥ ಪರಿಸ್ಥಿತಿ ಐತಿ. ಆ ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಿಂದ ಬೆಳೆ ಮೇಲೆ ಏನಾಕತಿ ಪರಿಣಾಮ ಅನ್ನೋದು ನಮ್ಮ ರೈತರಿಗೆ ಹೆಚ್ಚಿಗೆ ಏನಪ್ಪ ಅಂದ್ರೆ ತಿಳುವಳಿಕೆ ಇಲ್ಲ. ನೀವು ರಾಸಾಯನಿಕ ಗೊಬ್ಬರ ಜೊತೆಗೆ ನಾವು ತಿಪ್ಪಿ ಗೊಬ್ಬರ, ಸಗಣಿ ಗೊಬ್ಬರ, ಇವೇನು ಸಾವಯವ ಗೊಬ್ಬರ ಇದನ್ನ ನಾವು ಅಕಸ್ಮಾತ್ ಹಾಕಿದ್ರಂದ್ರೆ ನಮ್ಮ ಬೆಳೆ ಚೆನ್ನಾಗಿ ಬರ್ತೈತಿ, ಭೂಮಿನ ಚೆನ್ನಾಗಿರ್ತದ್ರಿ. ಯಾಕಂದ್ರೆ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಏನು ಬರ್ತಾವ ಅನಾಹುತಗಳನ್ನ ಅದನ್ನೆಲ್ಲ ನಿವಾರಣೆ ಮಾಡೋದು ಯಾವ್ದ್ರಿ? ತಿಪ್ಪಿ ಗೊಬ್ಬರದ ಅಂಶ. ಈಗ ನಾವು ತಿಪ್ಪಿ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಅದು ಕೆಟ್ಟ ಏನಪ್ಪಾ ಅಂದ್ರೆ ಪರಿಣಾಮಗಳು ದಿವಸ ಜಾಸ್ತಿ ಹಾಕೋತ ಹೋಗ್ರಿ. ನಿಮ್ಗೆ ಸಣ್ಣದೊಂದು ಉದಾಹರಣೆ ಕೊಡ್ತೇನ್ರಿ. 100 ಕಿಲೋ ಸಾರಜನಕದ ಗೊಬ್ಬರ ನಾವು ನಮ್ಮ ಜಮೀನಿಗೆ ಹಾಕಿದ್ರೆ ಏನೇನ್ ಆಕತಿ ಅಂತಕ್ಕಂತ ಒಂದು ಮಾತನ್ನ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಅದ್ರಾಗ 30% ಆವಿ ಹಾಕಿಸಿಂದ ವಾತಾವರಣ ಸೇರ್ತೈತಿ. ವಾತಾವರಣ ಸೇರಿ ಹೋಗಿ ಏನಾಕೈತಿ ಅಂದ್ರೆ ಅದು ವಾತಾವರಣದಲ್ಲಿ ನಮ್ಮನ್ನ ಕಾಪಾಡ್ತಕ್ಕಂತ ಒಂದು ಓಜೋನ್ ಲೇಯರ್ ಏನಂತಿಲ್ಲ, ಆ ಓಜೋನ್ ಲೇಯರ್ಗೆ ಘಾಸಿ ಆಗತಕ್ಕಂಥ ಸಮಸ್ಯೆ ಬರ್ತದ್ರಿ. ಇನ್ನು 30% ನಾವು ಕುಡಿತಕ್ಕಂತ ನೀರಿನಲ್ಲಿ ಕರಿಗೆ ಹೋಗಿಸಿದ ನಾವು ಅಂತರ್ಜಲ ಮಟ್ಟದಲ್ಲಿ ನೈಟ್ರೇಟ್ ಅಂಶ ಜಾಸ್ತಿ ಆಗತ್ರಿ. ಈಗ WHO ಅಂತ ಹೇಳ್ತಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ಜಾಗತಿಕ ಆರೋಗ್ಯದ ಸಂಸ್ಥೆ ಹೇಳ್ತಾರೆ, 10 PPM ನೈಟ್ರೇಟ್ ಕಂಟೆಂಟ್ ಇರತಕ್ಕಂತ ನೀರನ್ನ ಮನುಷ್ಯರು ಕುಡಿದ್ರೆ ಮನುಷ್ಯನ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಆಗ್ತಾವ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಮ್ಮಲ್ಲಿ ಸರ್ವಸಾಮಾನ್ಯವಾಗಿ 60-70 ನೈಟ್ರೇಟ್ ಅಂಶ ಇವತ್ತು ನಮ್ಮ PPM ದಷ್ಟು ನೈಟ್ರೇಟ್ ಅಂಶ ನಮ್ಮ ಕುಡಿಯುವ ನೀರಿನಲ್ಲಿ ಇದಾವೆ. ಪ್ಲಸ್ ಏನಪ್ಪ ಫ್ಲೋರೈಡ್ ಅಂಶ ಬರ್ತಾವೆ, ನೀರನ್ನು ಕುಡಿಲಿಕ್ಕೆ ಯೋಗ್ಯ. ಅದ್ರ ಸಂಬಂಧ ಇವತ್ತು ಸರ್ಕಾರದವ್ರು ಏನ್ ಮಾಡ್ಯಾರ ಅಂದ್ರೆ ಹಳ್ಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಮಾಡ್ಯಾರ್ರಿ. ಇದು ಇದು ಇದು ನೀರಿನ ಅಂಡರ್ ಗ್ರೌಂಡ್ ವಾಟರ್ ಆತ. ಇನ್ನು ಮೂರನೇದು ಏನಾಗತಿಪ್ಪ ಅಂದ್ರೆ ಕೇವಲ ಬೆಳಿಗ್ಗೆ 30% ಅಷ್ಟೇ ಸಾರ್ವಜನಿಕ ಸಿಗ್ತೈತ್ರಿ. ಅದು ಏನಪ್ಪಾ ಅಂದ್ರೆ 30% ಸಾರ್ವಜನಿಕ ಸಿಕ್ಕಿ ಏನಾಗತಿ ಬೆಳಿ ಏನು ಮೆತ್ತಗಾಗಿ ಬಿಡ್ತದ್ರಿ. ಮೆತ್ತಗಾದ ಕೂಡಲಿ ಅದಕ್ಕೆ ಕೀಟಗಳು ಮತ್ತು ರೋಗಾಣುಗಳು ಅದಕ್ಕೆ ಜಲ್ದಿ ಏನಪ್ಪಾ ಅಂದ್ರೆ ಅದಕ್ಕೆಲ್ಲ ಅಟ್ಯಾಕ್ ಆಗಿ ತುತ್ತಾಗಿ ಮತ್ತೆ ಕೀಟಗಳನ್ನ ರೋಗಗಳನ್ನ ಹತೋಟಿ ಮಾಡ್ಲಕ್ಕೆ ಮತ್ತೆ ನಾವು ಔಷಧ ಸಿಂಪನೆ ಮಾಡಿ ವಾತಾವರಣ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಐತ್ರಿ. ಇದೆಲ್ಲ ಆತು ಮುಂದೆ ಭೂಮಿ ಮೇಲೆ ಏನಾಗತ್ರಿ ಅಂತ ಪರಿಣಾಮ ಅಂತ ತಾವು ಕೇಳಿರಂದ್ರೆ, ಈಗ 100 kilodಷ್ಟು ನಾವು ಸಾರ್ವಜನಿಕ ಗೊಬ್ಬರ ಹಾಕಿದೀವಿ ಅಂದ್ರೆ ಎಕ್ಸ್ ಕ್ವಾಂಟಿಟಿ ಎಷ್ಟು ಅನ್ನೋನ್ ಕ್ವಾಂಟಿಟಿ ಒಂದು ಎಸಿಡ್ ಎಸಿಡ್ ಅಂದ್ರೆ ಆಮ್ಲ ಉತ್ಪಾದಕತೆ ಆಕತ್ರಿ ಭೂಮಿಯೊಳಗೆ. ಆ ಆಮ್ಲವನ್ನ ನಾವು ನ್ಯೂಟ್ರಲೈಸ್ ಅಂದ್ರೆ ಅದನ್ನೆಲ್ಲ ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಅದನ್ನ ಮಾಡಾಕ 60 kilo ಸುಣ್ಣ ಹಾಕ್ಬೇಕಂತ ವಿಜ್ಞಾನಿಗಳು ಹೇಳ್ತೀವಿ ನಾವು. ಯಾರು ಹಾಕ್ತಾರ್ರಿ ಇವ್ರು ರೈತರು ಯಾರು ಸುಣ್ಣ ಹಾಕೋದು ತಾವು ಕೇಳಿರೇನ್ರಿ? ಭಾಳದ್ರೆಲ್ಲ ಕೋಸ್ಟಲ್ ಏನಪ್ಪಾ ಏರಿಯಾದಲ್ಲಿ ಮ್ಯಾಂಗೋ ಮಾವು ಬೆಳೆಗಾರರು ಸುಣ್ಣ ಪಣ್ಣ ಹಾಕ್ತಾರೆ ಜಸ್ಟ್ ಟು ಮೇಂಟೈನ್ ದ PH. ಅದ್ರ ಸಂಬಂಧ ಈ ರೀತಿ ಏನಾಗೈತೆ ಅಂದ್ರೆ ನಮ್ಮ ಮಣ್ಣು ಇದು ಇವತ್ತು ಮಣ್ಣಿನ ಏನಪ್ಪಾ ಅಂದ್ರೆ ಫಲವತ್ತತೆ ಕಾಪಾಡಿಕೊಳ್ಳೋದು ಬಹಳಷ್ಟು ಮುಖ್ಯ ಅದ ನೋಡ್ರಿ. ಈಗ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಿಕೊಳ್ಳಬೇಕು, ಈಗ ಬಹಳ ಅವಶ್ಯದ ಮಣ್ಣಿನ ಬಗ್ಗೆ ವಿಚಾರ ಮಾಡುವಂತದ್ದು. ಆದ್ರೆ ರೈತರು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಏನೇನು ಪದಾರ್ಥಗಳನ್ನ ನಮ್ಮ ಹೊಲಕ್ಕೆ ನಮ್ಮ ರೈತರು ಹಾಕಬೇಕು, ಈ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿಕೊಡ್ತೀರಿ? ಈಗ ಈಗ ಸದ್ಯಕ್ಕೆ ಏನಾಗಿತ್ತು ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ರೈತರ ಕಡೆ ದನಗಳಿಲ್ಲ, ರೈತರಲ್ಲೇ ಸಗಣಿ ಗೊಬ್ಬರ ಸಿಗಂಗಿಲ್ಲ, ರೊಕ್ಕ ಕೊಟ್ಟರು ಸದ ಸಗಣಿ ಗೊಬ್ಬರ ಸಿಗಲಾರಂತ ಪರಿಸ್ಥಿತಿ ಐತಿ. ಸಗಣಿ ಗೊಬ್ಬರ ಸಿಕ್ಕರು ಸದ ಆ ಸಗಣಿ ಗೊಬ್ಬರದಾಗ ಬರೀ ಗುಟ್ಕದ ಪ್ಯಾಕೆಟ್ಗಳು ಗ್ಲಾಸ್ಗಳು ಇವೆಲ್ಲ ಸಿಗ್ತಾವ, ಪ್ಲಾಸ್ಟಿಕ್ ಸಿಗ್ತಾವ. ಹಿಂಗಾಗಿ ಭೂಮಿನ ಇವತ್ತು ಮಲಿನ ಆಗತಕ್ಕಂಥ ಪರಿಸ್ಥಿತಿ ಐತಿ. ಇಂಥ ಏನಪ್ಪಾ ಪರಿಸ್ಥಿತಿ ಒಳಗೆ ನಾವು ತಿಪ್ಪಿ ಗೊಬ್ಬರ ಸಿಗಲಾರ್ದಂಥ ಪರಿಸ್ಥಿತಿ ಒಳಗೆ ನಾವು ಮಣ್ಣಿನಲ್ಲಿ ಫಲವತ್ತತೆ ಯಾವ ರೀತಿ ಕಾಪಾಡ್ಕೋಬೇಕಂದ್ರೆ ಸಾಕಷ್ಟು ನೀರಾವರಿ ಇದ್ದಲ್ಲಿ ಅಥವಾ ಮಣ್ಣು ಅಥವಾ ಮಳೆಗಾಲ ಆಗತಕ್ಕಂಥ ಸಮಯದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಹಾಕ್ಬೇಕು ನೋಡ್ರಿ. ಹಸಿರೆಲೆ ಗೊಬ್ಬರ ಅಂದ್ರೆ ನಾವು ಹಸಿರೆಲೆ ಗೊಬ್ಬರ ಸಂಬಂಧ ನಾವು ಸನುಬ್ ಹಾಕ್ಬೋದು, ಇಲ್ಲಿಕ್ಕಂದ್ರೆ ದಹೆಂಚಿ ಹಾಕ್ಬೋದು, ಇಲ್ಲಿಕ್ಕಂದ್ರೆ ಅಲಸಂದಿ ಹಾಕ್ಬೋದು. ಇಂಥವೆಲ್ಲ ಸಾಕಷ್ಟು ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ನಾವು ರೈತರ ಭಾಷೆದಾಗ ಹೇಳ್ತೀವಿ ನಾವು ನಾಲ್ಕು ತಾಳು ಕೂರಿಗೆ ಅಂತ ಹೇಳ್ತೀವಿ. 4 ತಾಳು ಕೂರಿಗೆ ಅಂದ್ರೆ ಒಂದು ಸಾಲಿನಿಂದ ಸಾಲಿಗೆ 12 inches. ಅದನ್ನ ದಟ್ಟಾಗಿ ಒಂದು ಎಕರೆಗೆ ಒಂದು 15-20 kilo ಬೀಜ ದಟ್ಟಾಗಿ ಏನಪ್ಪ ಅಂದ್ರೆ ಹಾಕಿದ್ರಿ, ಹಾಕಿಸಿಂದ ಅದನ್ನು ಸುಮಾರು 1.5 ತಿಂಗಳ ಮಟ್ಟ ಬಿಟ್ಟು ಬಿಡೋದ್ರಿ. ಒಂದೂವರೆ ತಿಂಗಳದಾಗ ಅದು ಸಣ್ಣಂಗೆ ಏನಪ್ಪ ಹೂ ಆಡಕ್ಕೆ ಏನಪ್ಪ ಚಾಲು ಆಕೈತಿ ರೀ. ನಾವಾಗ ಆದ್ರೆ ಏನ್ ಮಾಡ್ಬೇಕು, ರೋಟೋವೇಟರ್ದಿಂದ ಅಥವಾ ನಮ್ದು ಟ್ರ್ಯಾಕ್ಟರ್ಯಿಂದ ಪಲ್ಟಿ ನೆಗಲದಿಂದ ಅದನ್ನೆಲ್ಲ ಮಣ್ಣಿನಲ್ಲಿ ಕೂಡಿಸೋದ್ರಿಂದ ನಮಗೆ ಒಳ್ಳೆಯದಾದ ಒಂದು ಮಣ್ಣಿನಲ್ಲಿ ಏನಪ್ಪ ಅಂದ್ರೆ ಈ ಸಾವಯವ ಗೊಬ್ಬರ ತಯಾರಾಗತ್ರಿ. ಅದು ಸರ್ವಸಾಮಾನ್ಯವಾಗಿ ಅಂದಾಜು ಎಷ್ಟಾಕೈತಿ ಅಂತ ತಕ್ಷಣದ ವಿಜ್ಞಾನಿಗಳು ಲೆಕ್ಕ ಮಾಡಿರ ಒಂದು ಎಕರೆಗೆ ಸುಮಾರು 6 ಟನ್ನದಷ್ಟು ನಾವು ತಿಪ್ಪಿ ಗೊಬ್ಬರ ಹಾಕಿದಂಗ್ರಿ. ಏನ್ ನಿಮ್ಗೇನು ಟ್ರ್ಯಾಕ್ಟರ್ ಬಡಗಿ ಬೇಡ, ರೋಡ್ ಬೇಡ, ಯಾರು ಆರುಗಳು ಬೇಡ, ತನ್ನಿಂತಾನ ನಮ್ಮ ಏನಪ್ಪ ಭೂಮಿ ಒಳಗೆ ಆ ತಿಪ್ಪಿ ಗೊಬ್ಬರ ಫ್ಯಾಕ್ಟ್ರಿ ತಯಾರಾದಂಗೆ ಆಕೈತಿ ನೋಡ್ರಿ. ಅದ್ರ ಸಂಬಂಧ ಇಂಥ ಒಂದು ಕಾನ್ಸೆಪ್ಟ್ ನಮ್ಮ ರೈತರು ತಿಳ್ಕೊಬೇಕು ಮತ್ತು ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ಲಿಕ್ಕೆ ಬೇಕ್ರಿ ಅವರು ಇರ್ಲಿಕ್ಕಂದ್ರೆ ಅವ್ರಿಗೆ ಎಂದೆಂದು. ಯಾಕಂದ್ರೆ ಸಾಗುವಳಿ ಮಾಡ್ತಕ್ಕಂಥ ಖರ್ಚು ಇವತ್ತು ನೋಡ್ರಿ ಗೊಬ್ಬರದ ರೇಟ್ ಸಿಕ್ಕಾಪಡಿ ಜಾಸ್ತಿ ಆಗಿದೆ. 14-15 rupees ಇರೋದು ಒಂದು ಚೀಲ ನಿಮ್ಮ ಗೊಬ್ಬರ ಸಿಗಂಗಿಲ್ಲ. ಈ ಗೊಬ್ಬರ ಮೇಲೆ ಅವಲಂಬನೆ ಎಷ್ಟಂತ ಏನಪ್ಪಾ ಅಂದ್ರೆ ಆಗ್ತೀರಿ. ಮತ್ತು ಈಗ ಗೊಬ್ಬರಗಳ ಒಂದು ಕೆಟ್ಟ ಏನಪ್ಪಾ ಅಂದ್ರೆ ಪರಿಣಾಮ ಇದನ್ನೆಲ್ಲ ನ್ಯೂಟ್ರಲೈಸ್ ಮಾಡೋದು, ಇದನ್ನೆಲ್ಲ ಒಂದು ನಿರ್ಲಿಪ್ತಕರಣ ಮಾಡೋದಂದ್ರೆ ಯಾವುದು? ತಿಪ್ಪಿ ಗೊಬ್ಬರ ರೀ. ಮತ್ತು ತಿಪ್ಪಿ ಗೊಬ್ಬರದಿಂದ ಎಲ್ಲ ಪೌಷ್ಟಿಕಾಂಶಗಳು ಸಿಗ್ತಾವೆ, ಸೂಕ್ಷ್ಮ ಪೌಷ್ಟಿಕಾಂಶಗಳು ಸಿಗ್ತಾವೆ. ಆಮೇಲೆ ಮತ್ತು ನೀರನ್ನು ಏನಪ್ಪ ಅಂದ್ರೆ ಹಿಡಿದಿಟ್ಟಕ್ಕಂಥ ಶಕ್ತಿ ಭೂಮಿಯಲ್ಲಿ ಜಾಸ್ತಿ ಆಗತಿ. ಹಿಂಗಾಗಿ ನೀರಿನ ಅವಶ್ಯಕತೆ ಹಾಗೆಲ್ಲ ನಮಗೆ ಬರಂಗಿಲ್ಲ. ಮತ್ತು ಏನಪ್ಪ ಅಂದ್ರೆ ಭೂಮಿಯಲ್ಲಿ ಜೈವಿಕ ಶಕ್ತಿ ಜಾಸ್ತಿ ಆಗತ್ರಿ. ಆದ್ದರಿಂದ ನಾವು ತಿಪ್ಪಿ ಗೊಬ್ಬರ ನಾವು ನಮ್ಮ ಊರಾಗ ಸಿಗ್ಲಿಕ್ಕಂದ್ರೆ ನಮ್ಮ ಏನಪ್ಪ ಅಂದ್ರೆ ಹೊರದಾಗ ನಾವು ಹಸಿರೆಲೆ ಗೊಬ್ಬರಗಳನ್ನು ಹಾಕೋದು ಅವಶ್ಯಕತೆ ಐತ್ರಿ. ಹಸಿರೆಲೆ ಗೊಬ್ಬರ ಹಾಕೋರು ಹಾಕ್ಲಿಕ್ಕಂದ್ರೆ ಸದ ತಮ್ಮ ಒಡ್ಡದ ಮೇಲೆ ಗ್ರೀನ್ ಮೆಡರಿಂಗ್ ಟ್ರೀಸ್ ಅಂತ ಬರ್ತಾವ್ರಿ, ಗ್ಲಿರಿಸಿಡಿ ಅಂತ ಬರ್ತಾವ್ರಿ, ಕೆಲವು ಸೂಬಾಬಲ್ ಅಂತ ಬರ್ತಾವ. ಇಂಥವೆಲ್ಲ ಅಥವಾ ಏನಪ್ಪ ಫಾರೆಸ್ಟ್ ಏರಿಯಾದಾಗಿಂದ ಅಂಥವೆಲ್ಲ ಟೊಂಗಿಗಳನ್ನ ತಂದು ನಮ್ಮ ಏನಪ್ಪ ಅಂದ್ರೆ ಹೊರದಲ್ಲಿ ಹಾಕೋದ್ರಿಂದ ನಮ್ಮ ಭೂಮಿ ಏನಪ್ಪ ಅಂದ್ರೆ ಫಲವತ್ತತೆ ಏನಪ್ಪ ಅಂದ್ರೆ ಜಾಸ್ತಿ ಆಕೈತಿ ನೋಡ್ರಿ. ಸರ್, ಸಾಕಷ್ಟು ವಿಸ್ತಾರವಾಗಿ ತಾವು ಇಲ್ಲಿ ತನಕ ಮಣ್ಣಿನ ಫಲವತ್ತತೆ ಬಗ್ಗೆ ಹೇಳಿದ್ರಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಸರ್, ನಂದು ಮೊಬೈಲ್ ನಂಬರು 9480366496. ಮತ್ತೊಮ್ಮೆ ಹೇಳ್ತೇನೆ ರೀ, 9480366496. ಡಾಕ್ಟರ್ ಬೆನಿಗೆ ಅಂತ. ನಾವು ಯಾವಾಗಲೂ ನಿಮ್ಮ ಒಂದು ಸೇವೆಗೆ ಸದಾ ಸಿದ್ಧರಾಗಿರ್ತೀವಿ. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರಗಳು. ಆತ್ಮೀಯರೇ, ಡಾಕ್ಟರ್ ಬೆನಿಗೆ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9484636946 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ವಿಸ್ತಾರವಾದಂತಹ ಅಪರೂಪದ ಅನುಭವಗಳನ್ನ ತಾವು ಪಡ್ಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಬೆಣಗಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆಗೆ ಕೃಷಿಗೆ ಏನು ಇವತ್ತಿನ ದಿವಸ ಸಮಸ್ಯೆ ಇದೆ ಅದನ್ನ ತಾವು ಪೂರ್ಣವಾಗಿ ಅವರಿಗೆ ವಿಷದವಾಗಿ ತಿಳ್ಕೊಳ್ಳುವಂತಹ ಒಂದು ಮಾತುಗಳನ್ನ ಆಡಿದ್ದೀರಿ. ಫಲವತ್ತತೆಯನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ಒಂದು ಶಬ್ದದ ಮೂಲಕ ನಮ್ಮ ರೈತರು ಏನು ಮಾಡಬೇಕು ಅನ್ನುವಂತಹ ವಿಚಾರವನ್ನ ತಾವು ಬಹಳ ವಿಸ್ತಾರವಾಗಿ ತಮ್ಮ ಅನುಭವ ಜನ್ಯವಾದಂತಹ ಪ್ರಯೋಗಗಳ ಮೂಲಕ ತಾವು ಹೇಳಿಕೊಟ್ಟಿದ್ದೀರಿ. ನಮ್ಮ ರೈತರು ಈಗ ಈ ವಿಷಯದ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಬರುವ ದಿನಗಳಲ್ಲಿ ಎಷ್ಟು ಸಾಧ್ಯತನೋ ಅಷ್ಟು ತಮ್ಮ ಕೃಷಿ ಬದುಕಿನಿಂದ ಈ ರಾಸಾಯನಿಕಗಳನ್ನ ಬಿಟ್ಟು ನಿಸರ್ಗ ಸಹಜವಾದಂತಹ ಒಂದು ಕೃಷಿ ಮಾಡ್ಕೋತ ಹೋದ್ರೆ ತನ್ನಷ್ಟಕ್ಕಾನೆ ಈ ಫಲವತ್ತತೆಯ ಮಟ್ಟ ಸುಧಾರಣೆ ಹಾಕೋತ ಹೋಗಿ ಒಂದು ದಿವಸ ಹೇಳುವಂತಹ ಏನು ಸಾವಯವ ಇಂಗಾಲದ ಮಟ್ಟ 3% ಬರುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾವ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇಲ್ಲಿ ತನಕ ತಾವೇನು ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ ಮತ್ತು ಅವರಿಗೆ ಏನು ಮಾರ್ಗದರ್ಶನ ಮಾಡಿದ್ದೀರಿ ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣಿನ ಫಲವತ್ತತೆ ಮತ್ತು ಹಿಂಡಿಗಳು ಈ ವಿಷಯ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದ ಡಾಕ್ಟರ್ ವಿಐ ಬೆನಗಿ ಅವರೊಂದಿಗೆ ಸಂದರ್ಶನದ 1ನೇ ಭಾಗವನ್ನು ಕೇಳಿದಿರಿ. ಮುಂದುವರೆದ ಭಾಗವನ್ನು ಮುಂದಿನ ಸರಣಿಯಲ್ಲಿ ಕೇಳುವಿರಿ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ. ನೀರನುಳಿಸುವ ನಿಟ್ಟಿನಲ್ಲಿ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ರೇವಣಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖದಾರ್ ಹಾಗೂ ಸಿದ್ರಾಯ್ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ, ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿ

ಕೂಡಿರಿ ಜನ ಕೂತ್ಕೊಂಡ